ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ ಇದು ಯಾರ ನಂಬರ್ ರೈತರ ಕಾಲ್ ಸೆಂಟರ್ ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ 365 ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ ಆದ್ರೆ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ನಮ್ಮೆಲ್ಲ ರೈತ ಬಾಂಧವರಿಗೂ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಮತ್ತು ರೋಗಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆ ಎ ಪ್ರಸನ್ನ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಈಗ ಕೇಳೋಣ, ಬನ್ನಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆ ಹಾಗೂ ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಸನ್ನ ಕೆ ಎ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳನ್ನು ಯಾವ ರೀತಿ ನೋಡ್ಕೋಬೇಕಾಗತ್ತೆ ಮತ್ತು ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಯಾವ್ಯಾವ ರೋಗಗಳು ಬರ್ತವೆ, ಅವುಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಮಡಿಕೇರಿ ತಾಲೂಕಿನ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಕೆ ಎ ಪ್ರಸನ್ನ ಅವರು. ನಮಸ್ಕಾರ ಡಾಕ್ಟರ್ ಪ್ರಸನ್ನ. ನಮಸ್ಕಾರ ಸರ್, ತಮಗೂ ಹಾಗೂ ಆಕಾಶವಾಣಿ ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರಗಳು. ಪ್ರಸನ್ನ ಅವರೇ, ನಮ್ಮಲ್ಲಿ ಪಶುಪಾಲನೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಕೊಡಗು ಜಿಲ್ಲೆಯ ಮಟ್ಟಿಗೆ ಪಶುಪಾಲನೆ ತುಂಬ ಏನು ಪ್ರಾಮುಖ್ಯತೆ ಪಡೆದಿಲ್ಲ. ನಮ್ಮ 2 ತಾಲೂಕುಗಳಲ್ಲಿ ಮಾತ್ರ ಸ್ವಲ್ಪ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಸರ್, ಸೋಮವಾರಪೇಟೆ ಮತ್ತು ಕುಶಾಲನಗರದಲ್ಲಿ. ಉಳಿದ 3 ತಾಲೂಕುಗಳಲ್ಲಿ ಸಹಕಾರ ಸಂಘಗಳು ಇಲ್ಲಿರೋದ್ರಿಂದ ಪಶುಪಾಲನೆಗೆ ಸಾಧಾರಣ ಮಟ್ಟಿಗಿದೆ. ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಜಾನುವಾರು ಸಂಖ್ಯೆಗಳು ಕಡಿಮೆ ಆಗ್ತಾ ಬಂದರೂ ಜಾನುವಾರನ ಒಂದು ಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿ ಏನು ನಾಟಿ ತನಗಳಿತ್ತು ಅವುಗಳನ್ನು ಚೇಂಜ್ ಆಗಿ ಈಗ ನಾವು ಮಿಶ್ರಳಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಜಾನುವಾರುಗಳ ಸಂಖ್ಯೆ ಕಡಿಮೆ ಆದರೂ ಹಾಲು ಉತ್ಪಾದನೆ ಅಥವಾ ಬೇರೆ ಇದು ಅದರಲ್ಲಿ ಸ್ವಲ್ಪ ಇನ್ನು ಮುಂದೆ ಇದೆ, ಮುಂದೆ ಬರ್ತಾ ಇದೆ. ಅಂದರೆ ಇತ್ತೀಚೆಗೆ ಈ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪಶುಪಾಲನೆ ಜಾಸ್ತಿ ಆದರೂ ಆಗ್ಬೋದು ಅಂತೀರಿ? ಆಗ್ಬೋದು ಸರ್, ಬಟ್ ಆದರೆ ಈಗ ನಮ್ಮ ಕೊಡಗು ಜಿಲ್ಲೆ ಫುಲ್ ಪ್ಲಾಂಟೇಷನ್ ಇರೋದ್ರಿಂದ ಜನರಲ್ಲಿ ಸ್ವಲ್ಪ ಪಶುಪಾಲನೆ ಬಗ್ಗೆ ಆಸಕ್ತಿ ಅಷ್ಟು ಹೆಚ್ಚಿನದಾಗಿಲ್ಲ. ಹೀಗೆ ಸ್ವಲ್ಪ ಮಟ್ಟಿಗೆ ಹಂದಿ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇದ್ರ ಬಗ್ಗೆ ಒಲವು ತೋರಿಸ್ತಾ ಇದಾರೆ, ಬಟ್ ದನಗಳ ಬಗ್ಗೆ ಅಂತ ಏನು ಪ್ರೋತ್ಸಾಹದಾಯಕವಾಗಿ ಕಾಣ್ತಾ ಇಲ್ಲ. ಹಾಲು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಇಲ್ಲಿ ರೈತರು ಅವರಿಗೆ ಬೇಕಾದಂತ ಒಂದು ಸಗಣಿ ಗೊಬ್ಬರದ ಉದ್ದೇಶಕ್ಕಾಗಿ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇನ್ನು ಈ ಬೇಸಿಗೆಯಲ್ಲಿ ಉಷ್ಣಾಂಶದ ತೀವ್ರವಾದ ಏರಿಕೆಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ವಿಶೇಷವಾಗಿ ಮನುಷ್ಯರು ಕೂಡ ಎದುರಿಸ್ತಾರೆ, ಜಾನುವಾರುಗಳು ಕೂಡ ಇದಕ್ಕೆ ಹೊರತಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಜಾನುವಾರುಗಳು ಮೂಕ ಪ್ರಾಣಿಗಳು, ಮನುಷ್ಯರ ಮೇಲೆ ಅವಲಂಬಿತ ಆಗಿರ್ತವೆ. ನಾವು ಯಾವ ರೀತಿಯ ಒಂದು ಲಕ್ಷಣಗಳನ್ನು ನೋಡಿ ಈ ಜಾನುವಾರು ಬೇಸಿಗೆ ಉಷ್ಣಾಂಶದಿಂದ ಬಳಲ್ತಾ ಇದೆ ಅಂತ ತಿಳ್ಕೊಬೋದು? ಏನೇನು ಲಕ್ಷಣಗಳು ಇರ್ತವೆ? ಈಗ ನಮ್ಮ ಸ್ಥಳೀಯ ಜಾನುವಾರುಗಳು ಉಷ್ಣಾಂಶವನ್ನು ತಡ್ಕೊಳ್ಳೋ ಶಕ್ತಿ ಹೊಂದಿದ್ದೇವೆ. ಸ್ಥಳೀಯ ಎಮ್ಮೆಗಳಿದೆ, ಅವಕ್ಕೆ ಸ್ವಲ್ಪ ಉಷ್ಣಾಂಶ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದೇ ಬಿಟ್ಟರೆ ನಮ್ಮಲ್ಲಿ ಹೆಚ್ಚಿನದಾಗಿ ಇರ್ತಕ್ಕಂಥ ಮಿಶ್ರ ಜನಗಳಿದ್ರಿಂದ ಇವುಗಳು 5-4-5 ದಶಕಗಳಿಂದ ಇಲ್ಲಿ ಬಂದು ಹೊಂದಿಕೊಂಡಿದ್ರು ಕೂಡ ಅವೆಲ್ಲ ವಿದೇಶಿ ತಳಿಗಳು. ಅವುಗಳಿಗೆ ನಮ್ಮ ಈ ಒಂದು ಉಷ್ಣಾಂಶದ ವೈಪರೀತ್ಯವನ್ನು ತಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಮ ಕೊಡಗು ಮಟ್ಟ ಹೇಳೋದಾದ್ರೆ ಕೊಡಗಿಗೆ ನಾವು 32-34 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಷ್ಟು ನೋಡಿದಂಥದ್ದು ಮುಂದಿನ ಕೆಲವು ವರ್ಷಗಳು ಬಂದು ಬರ್ಬೋದು. ಹಾಗಿರುವಾಗ ಅವು ಜಾನುವಾರುಗಳಿಗೆ 18-25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಇರತಕ್ಕಂಥ ಒಂದು ಒಳ್ಳೆ ಒಂದು ಅವರಿಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಉಷ್ಣಾಂಶ. ಅದರ ಮೇಲೆ ಹೋದಾಗ ದನಗಳಿಗೆ ಸ್ವಲ್ಪ ಸಮಸ್ಯೆಗಳು ಕಾಣ್ತವೆ. ಏನಾಗುತ್ತೆ, ಈಗ ನಾವು ದನಗಳನ್ನು ಮೇಲೆ ಬಿಟ್ಟಾಗ ಅವಕ್ಕೆ ಉಸಿರಾಟ ತೊಂದರೆ ಇರ್ತದೆ, ಬಾಯಿ ಬಿಟ್ಟು ಉಸಿರಾಡ್ತಾ ಇರ್ತವೆ, ಹಾಗೆ ಅತಿಯಾಗಿ ಜಲ್ಲನ್ನು ಸುರಿಸ್ತಾ ಇರ್ತವೆ. ಮತ್ತೆ ಜಾನುವಾರುಗಳನ್ನು ನಾವು ಬಿಸಿಲಲ್ಲಿ ಮೇಯಕ್ಕೆ ಬಿಟ್ಟಾಗ ಅವು ನೆರಳು ನಡೆ ಹೋಗಿ ಆಶ್ರಯವನ್ನು ಪಡ್ಕೊಳ್ತವೆ. ಸಾಮಾನ್ಯವಾಗಿ ಜಾನುವಾರುಗಳು ಅವು ಹೊಟ್ಟೆದಂಬ ಮೇಯ್ದು ಆಮೇಲೆ ಶಾಂತಿ ಮಲ್ಕೊಂಡು ಅವು ಮೆಲ್ಕ್ ಹಾಕ್ತಾವಂಥ ಪ್ರಾಣಿಗಳು. ಆದರೆ ಇದು ಇಲ್ಲಿ ಏನಾಗುತ್ತೆ, ಈ ಒಂದು ಉಷ್ಣಾಂಶದ ಹೆಚ್ಚೆಚ್ಚು ಇರೋದ್ರಿಂದ ಅವು ಮಲ್ಕೊಳ್ಳೋಕೆ ಹೋಗೋದಿಲ್ಲ, ಬೆಳಗಿನ ಸಂಜೆ ಒಂದು ನಿಂತ್ಕೊಂಡು ಕಾಲ ಕಳೀತಾ ಇರ್ತವೆ. ಹಾಗೆ ದೇಹದ ತಾಪಮಾನ ಕೂಡ 105-107 ಡಿಗ್ರಿ ಫ್ಯಾರನ್ಹೈಟ್ವರೆಗೂ ಹೋಗುತ್ತೆ. ಅವಕ್ಕೆ ಏನಾಗುತ್ತೆ, ಮತ್ತೆ ದೇಹದ ಉಷ್ಣಾಂಶ ಕಳ್ಕೊಳ್ಳೋಕೆ ಮೈಯಲ್ಲೆಲ್ಲ ಸ್ವೆಟ್ ಗ್ಲ್ಯಾಂಡ್ಸ್ ಇದ್ರೂ ಕೂಡ ಹೆಚ್ಚಿನದಾಗಿ ಮೂಗಲ್ಲಿರ್ತಕ್ಕಂಥ ಮಸಲ್ ಮೂಗನ್ನು ಅಲ್ಲಿಯೂ ಮತ್ತೆ ಪಾದಗಳ ಮೂಲಕವೇ ಅವು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಕಳ್ಕೊಳ್ತವೆ. ಹಾಗೆಯೇ ನಿರ್ಜಲತೆ, ಡಿಹೈಡ್ರೇಷನ್, ಡಿಹೈಡ್ರೇಷನ್ ತುಂಬ ಆಗುತ್ತೆ. ತೀವ್ರಗತಿಯಲ್ಲಿ ಡಿಹೈಡ್ರೇಷನ್ ಆದಾಗ ಕಣ್ಣುಗಳೆಲ್ಲ ಒಳಗೆ ಹೋದಾಗೆ ಭಾವಿಸ್ತವೆ, ಹಾಗೆ ಹೃದಯ ಬಡಿತ ಹೆಚ್ಚಾಗಿ ಕೆಲವು ಟೈಮ್ ಸ್ಕಿನ್ ಪಿಂಚ್ ಅಂತ ಹೇಳ್ತೀವಿ ನಾವು, ಅಂತ ನೋಡ್ಲಿಕ್ಕೆ ಡಿಹೈಡ್ರೇಷನ್ ಲೆವೆಲ್ ನೋಡ್ಲಿಕ್ಕೆ ಅದು ಚರ್ಮನ ಒಂದ್ಸಲ ನಾವು ಎಳೆದು ನೋಡಿದಾಗ ಅದ ತಕ್ಷಣ ಬಿಟ್ಟಾಗ ಅದು ಒಂದು 10-20 ಸೆಕೆಂಡ್ ಒಳಗೆ ಪುನಃ ನಾರ್ಮಲ್ ಸ್ಥಿತಿಗೆ ಹೋಗಬೇಕು. ಅದೇ ಡಿಹೈಡ್ರೇಷನ್ ಜಾಸ್ತಿ ಆದಾಗ ಅದು ಕೂಡ ಇರಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಾವು ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಳ್ಳದೇ ಇದ್ರೆ ಸಾವನ್ನಪ್ಪಂತ ಸಂದರ್ಭಗಳು ಕೂಡ ಇರ್ತವೆ. ಅಂದ್ರೆ ನಿರ್ಜಲೀಕರಣದ ಸಮಸ್ಯೆಯನ್ನು ಕೂಡ ಅವು ಎದುರಿಸ್ತವೆ ಅಂತ ಹೇಳಬಹುದು. ಹೌದು. ಜೊತೆಗೆ ವಿಪರೀತ ಉಷ್ಣಾಂಶ ಇದ್ದಾಗ ಆಹಾರ ಸೇವನೆ ಕೂಡ ಕಡಿಮೆ ಆಗುತ್ತೆ. ಹೌದು ಹೌದು ಹೌದು ಹೌದು. ಅಂತ ಸಂದರ್ಭದಲ್ಲಿ ನಾವು ಏನೆಲ್ಲ ಪರಿಹಾರೋಪಾಯಗಳನ್ನು ಮಾಡಬೇಕಾಗತ್ತೆ ಈ ಬೇಸಿಗೆಯ ತೀವ್ರತೆಯಿಂದ ಅವು ನರಳ್ತಾ ಇರುವಾಗ? ಹೌದು, ನಾನು ನಮ್ಮ ಪಶುಪಾಲಕರಿಗೆ ಏನು ಹೇಳ್ತೀನಿ ಅಂದರೆ, ಇಂಥ ಸಂದರ್ಭದಲ್ಲಿ ಜಾನುವಾರುಗಳನ್ನು ಆದಷ್ಟು ನಾವು ಬೆಳಗಿನ ಹೊತ್ತಿನಲ್ಲಿ ಮೇಲಿಗೆ ಬಿಡಬೇಕು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ದನಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಾಕೊಳ್ಳೋದು ಒಳ್ಳೆಯದು ಅಂತ. ಬೆಳಿಗ್ಗೆ ಬಿಡೋದು, ಒಂದು 11-12 ಗಂಟೆ ಮೇಲೆ ಕಟ್ಟಾಕೋದು, ಒಂದು 4 ಗಂಟೆ ಮೇಲೆ ಬಿಟ್ಟು ಮೇಯಿಸ್ತಕ್ಕಂಥ ಪದ್ಧತಿ ಇರುವಂಥವ್ರಿಗೆ ಅದು. ಮತ್ತು ಕೊಟ್ಟಿಗೆಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಜಾನುವಾರು ಮಾಲೀಕರಿಗೆ ಏನಂತ ಹೇಳ್ತೀನಿ ಅಂದರೆ, ಕೊಟ್ಟಿಗೆ ಒಳಗೆ ಉಷ್ಣಾಂಶ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ಕೊಟ್ಟಿಗೆಗಳೆಲ್ಲ ಅದು ಕೂಡ ಮೇಲೆ ಶೀಟು ಅಥವಾ ಇದು ಶೀಟ್ ಇರ್ತದೆ, ಅದು ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸೌಲಭ್ಯ ಇತ್ತು ಅಂದರೆ ಅಟ್ಲೀಸ್ಟ್ ನಾವೀಗ ಅವ್ರಿಗೆ ಸ್ವಲ್ಪ ಫ್ಯಾನ್ಗಳನ್ನು ಅಳವಡಿಕೆ ಮಾಡಬಹುದು. ಸೀಲಿಂಗ್ ಫ್ಯಾನ್ಗಳು ಅಳವಡಿಕೆ ಮಾಡೋದ್ರಿಂದ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆಯೇ ತುಂತುರು ನೀರಾವರಿ, ಸ್ವಲ್ಪ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ ಹತ್ರ ಸ್ಪ್ರಿಂಕ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದೊಂದು 5 ನಿಮಿಷದಷ್ಟು ಸ್ಪ್ರಿಂಕ್ಲ್ ಮಾಡಿ ಅಟ್ಲೀಸ್ಟ್ ದೇಹದ ಉಷ್ಣಾಂಶವನ್ನು ನೀರಾವಿಯಾಗುವ ಮೂಲಕ ಕಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೋದು. ಹಾಗೆಯೇ ಮೇವನ್ನು ಅಷ್ಟೇ, ತಾವು ಹೇಳಿದಾಗೆ ಮೇವು ತಿನ್ನೋದು ಕೂಡ ಉರಿ ಬಿಸಿಲಲ್ಲಿ ಮೇವು ತಿನ್ನೋದು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಮೇವು ಕೊಡ್ತಕ್ಕಂಥ ಸಮಯನ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು. ತಂಪೋತು ಬೆಳಗಿನ ಟೈಮು, ಸಂಜೆ ಟೈಮು, ರಾತ್ರಿ ಹೊತ್ತು ಮೇವು ಹೆಚ್ಚಿಗೆ ಆಗ್ತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ನಮ್ಮ ಮೇಲ್ಚಾವಣಿ ಇರುತ್ತಲ್ಲ, ಮೇಲ್ಚಾವಣಿ ಒಂದು ಮೇಲೆ ಹಾಕೋದು ಕೂಡ ಆಗುತ್ತೆ. ಮೇಲ್ಚಾವಣಿ ಮೇಲೆ ತೆಂಗಿನಕರಿ ಹಾಕಿ ಅದಕ್ಕೆ ಸ್ವಲ್ಪ ನೀರಾವರಿ ಸೌಲಭ್ಯ ಮಾಡಬಹುದು. ಮತ್ತೆ ರೈತರು ಕೊಟ್ಟಿಗೆ ಬದುಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಿ ನೆರಳಿನ ಮಾಡಿಕೊಂಡ್ರೆ ಕೊಟ್ಟಿಗೆ ಇದು ವಾತಾವರಣ ತಂಪಾಗಿರುತ್ತದೆ. ಹಾಗೇನೆ ಸ್ನೋ ಬೇಕರೆ ಇರ್ತಕ್ಕಂಥ ಗೋಡೆಗಳ ಜಾಗದಲ್ಲಿ ಚೀಲಗಳನ್ನ ಕಟ್ಟಾಕಿ ಅದಕ್ಕೆ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತಂಪಾದ ಹವೆ ಬರೋ ತರ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈ ತರ ಎಲ್ಲ ಮಾಡಿ ಗಾಳಿ ಸಂಚಾರಕ್ಕೆ ಅವಕಾಶ ಇರುತ್ತೆ. ಗಾಳಿ ಸಂಚಾರ ಅವಕಾಶ ಇರಬೇಕು, ಅದಷ್ಟು ಸ್ವಲ್ಪ ತಂಪು ಗಾಳಿ ಬರಲಿಕ್ಕೆ ಅವಕಾಶ. ಎಲ್ಲಿ ನೆರಳಿನ ಮರ ಇರ್ತವೆ ಅದಕ್ಕೆ ಕಟ್ಟಿರೋ ಇನ್ನೂ ಒಳ್ಳೆಯದು. ಸಂದರ್ಭ ಒಳ್ಳೆಯದು, ಗಾಳಿ ಸಂಚಾರನೂ ಇರುತ್ತೆ, ನೆರಳು ಇರುತ್ತೆ. ಹೌದು ಹೌದು, ಒಳ್ಳೆ ನೀರು ಕೊಡಬೇಕು. ಹೌದು ಹೌದು, ಮತ್ತೆ ಯಥೇಚ್ಛವಾಗಿ ನೀರನ್ನು ಕೊಡಬೇಕಾಗುತ್ತೆ. ಒಂದು ಜಾನುವಾರು ಕನಿಷ್ಠ ಒಂದು 30-40 ಲೀಟರ್ ಮೇಲೆ ನೀರು ಕುಡಿತದೆ. ಅಷ್ಟೊಂದು ಯಥೇಚ್ಛವಾಗಿ ನೀರು ಕುಡಿಯುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿ ಆಗಬಹುದು. ಹೌದು, 40-50 ಲೀಟರ್ ಆಗಬಹುದು. ಅದಕ್ಕೆ ನೀರಿನ ಒಂದು ವ್ಯವಸ್ಥೆಯನ್ನು ಕೊಟ್ಟಿಗೆಯಲ್ಲಿ ಇರತಕ್ಕಂಥ ಜಾನುವಾರುಗಳಿಗೆ ಒದಗಿಸ್ತೀವಿ. ಹೊರಗೆ ಬಿಟ್ಟು ಜಾನುವಾರುಗಳಿಗೆ ಕೂಡ ಈಗ ಕೆರೆ ಕಟ್ಟೆಗಳಲ್ಲಿ ನೀರು ಇಲ್ದಿರೋದ್ರಿಂದ ನಾವು ನೀರಿನ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಮತ್ತೆ ಒಂದೇ ಸರಿ ನಾವು ಮೇವನ್ನು ಕೊಡೋದ್ರ ಬದಲು ಅದನ್ನ ಭಾಗವಾಗಿ 3-4 ಸಲ ಭಾಗ ಕೊಡೋದು ಒಳ್ಳೆಯದು. ಮತ್ತೆ ಮೇವು ಕೊಡೋದು ಅಂತ ಹೇಳಿದಾಗ ನಾವು ನಾವು ಡೆನ್ಸಿಟಿ ಪೇಷಂಟ್ಸ್ ಹೇಳ್ತೀವಿ ಅಂದ್ರೆ ಸಣ್ಣ ಅಲ್ಪ ಪ್ರಮಾಣದಲ್ಲಿ ತಿಂದರೂ ಕೂಡ ಅವಕ್ಕೆ ಬೇಕಾದಂತ ಪೌಷ್ಟಿಕಾಂಶ ಸಿಗೋ ತರ ಇರಬೇಕು, ಸಿಗೋ ತರ ಆಗಬೇಕು. ಆ ತರ ಅಟ್ಲೀಸ್ಟ್ ನಾವೀಗ ಏನು ಮಿಶ್ರದಲ್ಲಿ ದನಗಳಿಗೆ ತಿಂಡಿ ಮಿಶ್ರಣ ಏನು ಮಾಡ್ತೀವಿ ಅಂತ ಮಿಶ್ರಣಗಳು ಕೊಟ್ಟು ಅದನ್ನ ಪೂರೈಸಬೇಕಾಗುತ್ತೆ. ಯಾಕಂದ್ರೆ 10 ಕೆಜಿ ತಿನ್ನೋ ಬದಲು ಒಂದು 2 ಕೆಜಿ ತಿಂಡಿ ಮಿಶ್ರಣ ತಿಂದ್ರೆ ಅದಿರೋದು ಒಂದು ಬೇಕಾದಂತ ಒಂದು ಆಹಾರದ ಏನು ಪೌಷ್ಟಿಕಾಂಶಗಳು ಬೇಕು ಅದನ್ನ ಪೂರೈಸಂಗೆ ಆ ತರ ಮಾಡ್ಕೊಳ್ಬೇಕು. ಅಂದ್ರೆ ಯಾರ್ಯಾರು ರೈತರಿಗೆ ಸ್ವಲ್ಪ ಸೌಲಭ್ಯ ಇರುತ್ತೆ ಅಂತವ್ರು ಹಸಿ ಹುಲ್ಲು ಕೊಟ್ಟರೆ ಒಳ್ಳೇದಲ್ವಾ? ಹಸಿರು ಮಿಲ್ಲು ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಗ ನಾವು ಹಸಿರು ಮಿಲ್ಲು ಹುಲ್ಲಿನ ಏನು ಈಗ ಈ ಬೇಸಿಗೆ ಆದ್ರಿಂದ ನೈಸರ್ಗಿಕವಾಗಿ ಸಿಕ್ತಕ್ಕಂಥ ಹಸಿರು ಮೇವು ಸಿಗೋದು ಕಡಿಮೆ. ಆದ್ರೆ ನಮ್ಮಲ್ಲಿ ಕೊಡಗಿನಲ್ಲಿ ಯಥೇಚ್ಛವಾಗಿ ಈ ಮರಗಿಡಗಳು ಇದಾವೆ, ಟಾಪ್ ಶೇಡ್ ಟ್ರೀಸ್ ಇದಾವೆ. ಗ್ಲಿಡಿಸಿಡಿಯಾ ಇರ್ಬೋದು, ಸುಬಾಬುಲ್ ಇರ್ಬೋದು, ಮತ್ತೆ ನಮ್ಮ ಹಾಲ್ವಾಣ ಇರ್ಬೋದು, ಹಾಲ್ವಾಣ ಇರ್ಬೋದು, ಇಂಥವೆಲ್ಲ ತುಂಬಾ ಇದೆ. ಇದನ್ನೆಲ್ಲ ಬಳಕೊಂಡು ಕೊಡಬಹುದು. ಜೊತೆಗೆ ಸರ್ಕಾರದ ವತಿಯಿಂದ ಕೂಡ ನಾವೀಗ ಮಿನಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದೀವಿ. ಈಗಾಗಲೇ ಒಂದು ರೌಂಡ್ ವಿತರಣೆ ಮಾಡಿದೀವಿ, ಪುನಃ ಈಗ ಕೂಡ ಪುನಃ ವಿತರಣೆ ಮಾಡ್ತೀವಿ. ನೀರಾವರಿ ಸೌಲಭ್ಯ ಇರ್ತಕ್ಕಂಥ ರೈತರಿಗೆ ಅಟ್ಲೀಸ್ಟ್ ಮೇವು ಬೆಳ್ಕೊಳ್ಳಿಕ್ಕೆ ಬೆಳೆಗಳ ಬೀಜ ಇರ್ತದೆ. ಮೇವು ಬೀಜ ಬೆಳೆ ಹೌದು ಹೌದು. ಎಟಿಎಂ ಆಫ್ರಿಕನ್ ಟಾಲ್ ಮೇಜ್ ಅಂತಕ್ಕಂಥ ಒಂದು ಇದು ಮೇಜ್ ಬೀಜ ಇದೆ, ಮತ್ತೆ ಸ್ವರ್ಗಮ್ ಅಂತ ಮಲ್ಟಿಕಟ್ ಅದು 2-3 ಕೂಳೆ ಬೆಳೆಗಳು ತೆಗಿಬಹುದು ಮಲ್ಟಿಕಟ್ ಅಲ್ಲಿ. 60-80 ದಿನದಲ್ಲಿ ಮೊದಲನೇ ಬೆಳೆ ತೆಗಿಬಹುದು. ಆಮೇಲೆ ಕೂಡ ಕತ್ತರಿಸಿಕೊಂಡು ಪುನಃ 2-3 ಕೂಳೆ ಬೆಳೆ ತೆಗಿಬಹುದು. ಯಾವ್ದ್ರಲ್ಲಿ ಸ್ವರ್ಗಮ್ ನಲ್ಲಿ ಆಫ್ರಿಕನ್ ಟಾಲ್ ಮೇಜ್ ಇಳುವರಿ ಜಾಸ್ತಿ ಇರುತ್ತೆ, ಬಟ್ ಒಂದೇ ಬೆಳೆಗೆ ಆಗುತ್ತೆ ಅದು, ಒಂದು ಬೆಳೆ ಮಾತ್ರ. ನೀರಾವರಿ ಸೌಲಭ್ಯ ಇರುವಂತ ರೈತರಿಗೆ ಕೊಡ್ಲಿಕ್ಕೆ ಅದನ್ನ ಯೋಚನೆ ಮಾಡ್ತೀವಿ. ಮುಂಗಾರು ಮತ್ತೆ ಮಳೆಗಾಲದಲ್ಲಿ ಎಲ್ಲರಿಗೂ ಕೊಡ್ತೀರಿ? ಆ ಟೈಮಲ್ಲಿ ಕೊಡ್ತೀವಿ. ಜೊತೆಗೆ ನಾವು ಏನು ರೈತರು ಏನ್ ಮಾಡ್ಕೋಬೇಕು, ಸ್ವಲ್ಪ ಇದನ್ನ ಅದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಪೌಷ್ಟಿಕಾಂಶದ ಒಂದು ನಾನು ಆವಾಗಲೇ ಹೇಳಿದಾಗೆ ನಾವು ಬರೀ ಹಸಿ ಹುಲ್ಲು ಒಣ ಹುಲ್ಲು ಕೊಡೋ ಜೊತೆಗೆ ನಾವು ತಿಂಡಿ ಮಿಶ್ರಗಳನ್ನು ಕೊಡುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೆ ಈಗ ನಾನು ಆವಾಗಲೇ ಹೇಳಿದಾಗ ಜಾನುವಾರುಗಳು ಜಲ್ಲು ಸುರಿಸ್ಕೊಂಡು ಬಾಯಿ ಬಿಟ್ಕೊಂಡು ಉಸಿರಾಡೋದ್ರಿಂದ ಜಲ್ನಲ್ಲಿರ್ತಕ್ಕಂಥ ಬೈಕಾರ್ಬೋನೇಟ್ ಅಂತ ಅಯಾನ್ಸ್ ಹೋಗ್ಬಿಡ್ತವೆ. ಇದು ಜಾನುವಾರುಗಳಿಗೆ ಜೀರ್ಣಾಂಗದಲ್ಲಿ ಬೇಕಾದಂಥ pH ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಅವರಿಗೆ ಒಂದು ಸಲಹೆ ಕೊಡ್ತೀನಿ ಅಂದರೆ ನಾವು ಕೊಡ್ತಕ್ಕಂಥ ತಿಂಡಿ ಮಿಶ್ರಣದಲ್ಲಿ ದಿನಕ್ಕೆ 1-2 ಚಮಚದಷ್ಟು ನಮ್ಮ ಅಡುಗೆ ಸೋಡಾ, ಏನು ನಾವು ಬೇಕಿಂಗ್ ಸೋಡಾ ಏನು ಹೇಳ್ತೀವಿ ಮನೇಲಿ ಉಪಯೋಗಿಸಕ್ಕಂಥ ಅಡುಗೆ ಸೋಡಾ ಏನಿದೆ ಅದು 1-2 ಇಷ್ಟು ಹಾಕೊಂಡ್ರಿಂದ ನಮಗೆ ಆ ಒಂದು pH ಅನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ಜಾನುವಾರುಗಳಿಗೆ ತಿಂಡಿ ಮಿಶ್ರಣ ಕೊಡೋದ್ರಿಂದ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು ಅದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ತಿಂಡಿ ಮಿಶ್ರಣವನ್ನು ಕೂಡ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಹೌದು ಹೌದು, ಅತಿಯಾಗಿ ಕೊಟ್ಟರೆ ಹೌದು. ಹಾಗೆಯೇ ಕ್ಯಾಲ್ಸಿಯಂ ಫಾಸ್ಫರಸ್ ಇರ್ತಕ್ಕಂಥ ಲವಣ ಮಿಶ್ರಣ ನಮ್ಮಲ್ಲಿ ಇರ್ತದೆ ಅದನ್ನು ಕೊಡಬಹುದು. ಮತ್ತೆ ಇತ್ತೀಚೆಗೆ ಸಾಲ್ಟ್ ಲಿಕ್ಸ್ ಅಂತ ನೆಕ್ಕು ಬೆಲೆಗಳು ಅಂತ ಅದನ್ನು ತಂದು ಕೊಟ್ಟಿಲ್ ಇಡಬಹುದು. ಯಾಕಂದ್ರೆ ಅದನ್ನ ನಮಗೆ ಎಲ್ಲ ಜಾನುವಾರಿಗೂ ಬೇಕಾಗುತ್ತೆ. ಅದು ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಿಶ್ರ ದನಗಳಿಗೆ ಅಂತ ಅಲ್ಲ, ಇಂಥ ಒಂದು ಕಡು ಬೇಸಿಗೆ ಈ ಸಮಯದಲ್ಲಿ ಬೇರೆ ಉಳುಮೆ ಮಾಡತಕ್ಕಂಥ ಎತ್ತುಗಳು ಇರಬಹುದು ಅಥವಾ ನಮ್ಮ ನಾಟಿ ದನಗಳು ಕೂಡ ಇವು ಬೇಕಾಗುತ್ತೆ. ಇದನ್ನು ಕೊಟ್ಟಿಗೆನಲ್ಲಿ ನಾವು ಒಂದೊಂದು ಕಡೆ ನೆಕ್ಕು ಬೆಲೆಗಳನ್ನ ಇಟ್ಟರೆ ಅವಕ್ಕೆ ಬೇಕಾದಂತ ನೆಕ್ತಾ ಇರ್ತವೆ. ಟೈಮ್ ಬಿದ್ದಾಗ ಕೊಟ್ಟಿಗೆಯಲ್ಲಿ ಕಟ್ಟಿರೋ ಸಮಯದಲ್ಲಿ ಅದನ್ನ ನೆಕ್ತಾ ಇರ್ತವೆ. ಹಾಗೇನೆ ಸಣ್ಣ ಪ್ರಮಾಣದಲ್ಲಿ ಬೇಕಾದಂತ ಲವಣಗಳು ಅವಕ್ಕೆ ಲಭ್ಯ ಆಗುತ್ತೆ. ಮತ್ತೆ ಈ ಎಮ್ಮೆ ಮತ್ತೆ ಹಂದಿಗಳಿದಾವಲ್ಲ, ಇವುಗಳಲ್ಲಿ ಬೆವರನ್ನ ಹೊರಹಾಕುವಂತ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಿದ್ದಾಗ ಅವು ಈ ಉಷ್ಣದ ಪರಿಣಾಮಕ್ಕೆ ಹೆಚ್ಚು ಒಳಗಾಗಬಹುದಲ್ಲ? ಹೌದು ಹೌದು ಹೌದು. ಎಮ್ಮೆಗಳಲ್ಲಿ ಸಮಸ್ಯೆ ಅಂದ್ರೆ ಎಮ್ಮೆಗಳಲ್ಲಿ ಬೆವರು ಗ್ರಂಥಿಗಳು ಕಮ್ಮಿ ಅನ್ನೋದಕ್ಕಿಂತ ಅವು ಕಪ್ಪು ಚರ್ಮ ಆದ್ರಿಂದ ಸೂರ್ಯನ ಕಿರಣವನ್ನು ಹೆಚ್ಚಿನದಾಗಿ ಹೀರ್ಕೊಳ್ತವೆ. ಅವಕ್ಕೆ ಸ್ವಲ್ಪ ಬೇಸಿಗೆ ಸಹಿಸಿಕೊಳ್ಳೋ ಕಷ್ಟ ಸ್ವಲ್ಪ ಕಷ್ಟನೇ. ಅದಕ್ಕೆ ನೈಸರ್ಗಿಕ ನಾವು ಸಾಕುವಾಗಾದ್ರೆ ನೀರಲ್ಲಿ ಹೋಗಿ ಹೊರಳಾಡ್ತವೆ, ವ್ಯಾಲರಿಂಗ್ ಅಂತ ಹೇಳ್ತೀವಲ್ಲ, ಆ ತರ ನೀರಲ್ಲಿ ಹೊರಳಾಡ್ತವೆ. ಹೊರಳಾಡೋ ಮೂಲಕ ಆ ನೀರು ಹ್ಯಾವಿ ಆಗುವಾಗ ಹಾಗೇನೆ ದೇಹದ ಉಷ್ಣಾಂಶವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದೇ ತರ ತಾವು ಹೇಳಿದಾಗ ಹಂದಿಗಳಲ್ಲೂ ಕೂಡ ಇದೇ ಸಮಸ್ಯೆ. ಹಂದಿಗಳಲ್ಲೂ ಕೂಡ ಬೆವರು ಗ್ರಂಥಿಗಳು ಬರೀ ಮೂಗು ಮತ್ತೆ ಪಾದದ ಕೆಳಗೆ ಮಾತ್ರ ಇರುತ್ತೆ. ಉಷ್ಣಾಂಶ ಕಳ್ಕೊಳ್ಳೋದು ತುಂಬಾ ಕಷ್ಟ ಅವಕ್ಕೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಹಂದಿಗೂಡನ್ನ ದಿನದಲ್ಲಿ 3-4 ಸಲ ತೊಳಿಬೇಕಾಗುತ್ತೆ. ತೊಳಿವಾಗ ಹಂದಿಗಳ ಮೈ ಮೇಲೆ ಕೂಡ ನೀರನ್ನು ಹಾಕೋದು ಒಳ್ಳೇದು. ಸೌಲಭ್ಯ ಇತ್ತು ಅಂದ್ರೆ ಹಂದಿಗೂಡಿನಲ್ಲಿ ಕೂಡ ನಾವು 1 ಇಂಚಷ್ಟು ನೀರು ನಿಲ್ತಕ್ಕಂತ ಒಂದು ಸಣ್ಣದಾಗಿ ಮಾಡ್ಕೊಂಡ್ರೆ ಅವು ಕೂಡ ಹೊರಳಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೇನೆ ಒಂದು ಉಷ್ಣಾಂಶ ಕಳ್ಕೊಳ್ಳಿಕ್ಕೆ ಕೂಡ ಸಹಕಾರಿಯಾಗುತ್ತೆ. ಈಗ ಹೊಟ್ಟೆ ಉಬ್ಬರ ಅಂತ ತಾವು ಹೇಳಿದ್ರೆ ಇದನ್ನು ಬಿಟ್ಕೊಂಡ್ರೆ ಇನ್ನೇನು ಸಮಸ್ಯೆಗಳಾಗಬಹುದು? ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಒಂದು ಬಿಟ್ರೆ ಬೇಸಿಗೆಯಲ್ಲಿ ಬರ್ತಕ್ಕಂಥ ವಾರ್ಡ್ಸ್ ಅಂತ ಹೇಳ್ತೀವಿ, ಗಂದಿಗಳು ಕಾಣ್ತಕ್ಕಂಥದ್ದು, ಅದು ಬೇಸಿಗೆಯಲ್ಲಿ ಸಾಧಾರಣ ವೈರಸ್ ಇನ್ಫೆಕ್ಷನ್, ಅದು ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ, ಅದರಿಂದ ಬರ್ತಕ್ಕಂಥದ್ದು. ಮತ್ತೆ ಪಿಂಕ್ ಐ ಅಂತ ಹೇಳ್ತೀವಿ, ಕಣ್ಣು ಇನ್ಫೆಕ್ಷನ್ಗಳು, ಅದು ಸಾಧಾರಣ ಕೆಂಪಾಗ್ತಕ್ಕಂಥದ್ದು, ಅದು ಕೂಡ ಈ ಬೇಸಿಗೆಯಲ್ಲಿ ಕಾಣ್ತಕ್ಕಂಥದ್ದು. ಇವು ಸಾಧಾರಣ ನೊಣಗಳು ಸಣ್ಣ ನುಸಿಗಳಿಂದ ಹರಡ್ತಕ್ಕಂಥದ್ದು, ಇದರಿಂದ ಕೂಡ ಇಂಥ ಕಾಯಿಲೆಗಳು ಕಾಣ್ತವೆ. ಇದಲ್ಲದೆ ಸಾಕಷ್ಟು ಬೇರೆ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಬೇಸಿಗೆಯಲ್ಲಿ ಬರುವಂತಹ ಲಕ್ಷಣಗಳು ಇದೆ. ಮತ್ತೆ ಪರೋಪಜೀವಿಗಳ ಹಾವಳಿನೂ ಇರುತ್ತೆ ಈ ಸಂದರ್ಭದಲ್ಲಿ? ಹೌದು, ಯಾಕಂದ್ರೆ ಈ ಬೇಸಿಗೆ ಸಮಯದಲ್ಲಿ ಒಳ ಮತ್ತೆ ಹೊರ ಪರೋಪಜೀವಿಗಳದ್ದು ಸಮಸ್ಯೆ ಜಾಸ್ತಿ ಇರುತ್ತೆ. ವಂಶಾಭಿವೃದ್ಧಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಂದ್ರೆ ಒಳ ಪರೋಪಿ ಜೀವಿಗಳ ಬಗ್ಗೆ ಹೇಳೋದಾದ್ರೆ ಬೇಸಿಗೆನಲ್ಲಿ ನಾವು ಅರವತ್ತು ದನಗಳನ್ನ ಮೇಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಸಮುದಾಯದ ನೀರಿನ ಮೂಲಗಳಲ್ಲಿ ನೀರು ಬತ್ತೋಗಿರುತ್ತೆ, ಕಲುಷಿತ ಆಗಿರುತ್ತೆ. ಮತ್ತೆ ದನಗಳು ಅಲ್ಲೇ ಹೋಗಿ ನೀರನ್ನು ಕುಡಿದು ಅಲ್ಲೇ ಮಲ ವಿಸರ್ಜನೆ ಮಾಡೋದ್ರಿಂದ ಈ ಏನು ಜಠರದಲ್ಲಿರ್ತಕ್ಕಂಥ ಜಂತುಗಳು ಅದು ಮೊಟ್ಟೆಗಳೆಲ್ಲ ಅಲ್ಲೇ ಇದ್ದಿರುತ್ತವೆ, ಅದರಿಂದ ಆ ಸಮುದಾಯಕ್ಕೆ ಹರಡೋಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಜಂತು ಔಷಧಿಯನ್ನ ಕರೆಕ್ಟ್ ಆಗಿ ಕೊಡೋದ್ರಿಂದ ಇದೊಂದು ಮಾಡಬಹುದು. ಇಲ್ಲದ್ರೆ ಏನಾಗುತ್ತೆ, ಜಠರದ ಜಂತುಗಳು ನೇರವಾಗಿ ರಕ್ತವನ್ನು ಹೀರೋದ್ರಿಂದ ರಕ್ತಹೀನತೆ ಆಗಿ ನಿಶಕ್ತಿ ಆಗಿ ಮೇವು ಕಮ್ಮಿಯಾಗಿ ಸ್ಟ್ರೆಸ್ ಇರ್ತವೆ, ತುಂಬಾ ರಕ್ತಹೀನತೆ ಆಗಿ ಜಾನುವಾರು ಶಕ್ತಿ ಹೊಂದುತ್ತವೆ. ಹಾಗೆ ಉತ್ಪಾದನೆ ಮೇಲೆ ದುಷ್ಪರಿಣಾಮ ಬೇರೆ ಬೀರುತ್ತೆ, ಹಾಲು ಉತ್ಪಾದನೆ ಅಥವಾ ಕೆಲಸಗಳಲ್ಲಿ ಕೂಡ ಕುಂಠಿತ ಆಗುತ್ತೆ. ಮತ್ತೆ ಈ ಹೊರಪರೋಪಜೀವಿಗಳು ಅಂತೀವಿ, ಉಣ್ಣೆ ಇವೆಲ್ಲ ಬರ್ತವೆ, ಹೊರಪರೋಪಜೀವಿಗಳಾದ ಉಣ್ಣೆ ಮತ್ತು ಸೊಳ್ಳೆಗಳು ಏನುಗಳು ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವಕ್ಕೆ ಬೇಕಾದಂತಹ ಉಷ್ಣಾಂಶ ಒಂದು, ಮತ್ತೆ ಸಣ್ಣ ಮಟ್ಟಿಗೆ ತೇವಾಂಶ, ಹಾಗೆ ನೀರಿನ ಮೂಲಗಳು, ಈ ಮೂರು ಇತ್ತು ಅಂದ್ರೆ ಸೊಳ್ಳೆಗಳು ಉಣ್ಣೆಗಳು ಮತ್ತೆ ಚಿಕಿಟಗಳು ಇವೆಲ್ಲ ಅಭಿವೃದ್ಧಿ ಅಂಶಗಳ ತುಂಬಾ ಅವಕಾಶ ಜಾಸ್ತಿ ಇರುತ್ತೆ. ಇವುಗಳನ್ನಂತೂ ನಮಗೆ ನಿಯಂತ್ರಣ ಮಾಡಬಹುದೇ ವಿನಃ ಪೂರ್ಣ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವು ನಾವು ಏನೇ ಔಷಧಿಗಳು ಸಿಂಪಡಣೆ ಮಾಡೋದ್ರಿಂದ ತಾತ್ಕಾಲಿಕ ಆಗುತ್ತೆ, ಎರಡು ಮೂರು ವರ್ಷ ಉಪಯೋಗಿಸೋದ್ರಿಂದ ಔಷಧಿಗಳಿಗೆ ಅವು ರೆಸಿಸ್ಟೆಂಟ್ ಆಗಿಬಿಡ್ತವೆ. ಹಾಗಾಗಿ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ, ಕಂಟ್ರೋಲ್ ಮಾಡೋದಾಗುತ್ತೆ. ಮತ್ತೆ ಜಾನುವಾರುಗಳಲ್ಲಿ ಈ ಹೊರಪರ ಜೀವಿಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವುಗಳು ಸುಮಾರು ಕಾಯಿಲೆಗಳನ್ನ ಹರಡುತ್ತವೆ. ಯಾವ್ಯಾವ ಕಾಯಿಲೆಗಳು ಮುಖ್ಯವಾಗಿ ನಮ್ಮ ಕೊಡಗು ಈ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಬೇಬಿ ಸೇಸಿಸ್ ಅಂತ ಹೇಳ್ತೀವಿ ನಾವು. ಬೇಬಿ ಸೇಸಿಸ್ ಅಂದ್ರೆ ಒಂದು ಪ್ರೋಟೋಸೋನ್ ಡಿಸೀಸ್ ಅದು. ಅದರಲ್ಲಿ ಜಾನುವಾರುಗಳು ಕಾಫಿ ಕಲರ್ ಮೂತ್ರ ಮಾಡ್ತಾ ಇರ್ತವೆ, ಇದು ಕಚ್ಚೋದ್ರಿಂದ ಬರುತ್ತೆ. ಏನ್ ತೊಂದರೆ ಆಗುತ್ತೆ ಇದರಿಂದ? ಇದರಲ್ಲಿ ತುಂಬಾ ರಕ್ತಹೀನತೆ ಆಗುತ್ತೆ. ಏನು ಕಾಫಿ ಕಲರ್ ಮೂತ್ರ ಕಾಣ್ತಕ್ಕಂಥದ್ದು ಪ್ರೋಟೋಸೋವ ಹೋಗ್ಬಿಟ್ಟು ರಕ್ತಗಳನ್ನ ಡ್ಯಾಮೇಜ್ ಮಾಡ್ತದೆ, ರಕ್ತನೇ ಆಕ್ಚುಲಿ ಕಪ್ಪು ಕಲರ್ ಮೂತ್ರವಾಗಿ ಹೊರಗೆ ಬರ್ತಾ ಇರ್ತದೆ. ತಕ್ಷಣ ಚಿಕಿತ್ಸೆ ಮಾಡಬೇಕು, ಚಿಕಿತ್ಸೆ ಆಗ್ಲಿಲ್ಲ ಅಂದ್ರೆ ಒಂದೆರಡು ದಿನದಲ್ಲಿ ಸಾವನ್ನು ಹೋಗ್ತವೆ. ಹಾಲು ಇಳುವರಿ ಅಂತೂ ಬಂದ ತಕ್ಷಣನೇ 8-10 ಲೀಟರ್ ಕೊಡುವಂತ ಹಸುಗಳು ಒಂದೆರಡು ಲೀಟರ್ ಹಾಲು ಇಳುವರಿ ಕಮ್ಮಿ ಆಗಿಬಿಡ್ತದೆ. ಆಮೇಲೆ ಕೆಲವು ದನಗಳಲ್ಲಿ ತುಂಬಾನೇ ಅತಿಯಾದ ಬೇದಿ ಆಗ್ತಾ ಇರ್ತದೆ, ಮತ್ತೆ ಜ್ವರ ತುಂಬಾ ಇರುತ್ತೆ, 105-107 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇರ್ತದೆ. ಹಾಗೇನೆ ಚಿಕಿತ್ಸೆ ಮಾಡಿದ್ರೆ ಗುಣಮುಖ ಹೊಂದ್ತವೆ, ಇಲ್ಲದೆ ಇದ್ರೆ ಸಾವನ್ನಪ್ಪುವಂತ ಸಂದರ್ಭ ಇರ್ತವೆ. ಇದಲ್ಲದೇ ಇನ್ನು ಅನಾಪ್ಲಾಸ್ಮೋಸಿಸ್ ಅಂತಕ್ಕಂಥ ಪ್ರೋಟೋಸೋನ್ ಡಿಸೀಸ್ ಕೂಡ ಇದೆ, ಮತ್ತೆ ತೈಲೇರಿಯಾ ಅಂತಕ್ಕಂಥದ್ದು ಇದೆ. ತೈಲೇರಿಯ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ, ನೆರೆ ಜಿಲ್ಲೆಗಳಿದೆ, ನಮ್ಮ ಜಿಲ್ಲೆಗಳು ಸ್ವಲ್ಪ ಕಡಿಮೆ ಇದೆ. ಆದ್ರೆ ಬೇಬಿಸೋಸಿಸ್ ನಮ್ಮಲ್ಲಿ ತುಂಬಾ ಇದೆ, ಇದಕ್ಕೋಸ್ಕರ ಆದ್ರೂ ನಾವು ಈ ಜಾನುವಾರುಗಳ ಮೇಲೆ ಉಣ್ಣೆ ಮತ್ತೆ ಚಿಕ್ಕ ಇರ್ತಕ್ಕಂಥದ್ದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಆಸ್ಪತ್ರೆಗಳಲ್ಲಿ ಅದಕ್ಕೆ ಔಷಧಿ ಸಿಗುತ್ತೆ, ಅದನ್ನು ತಂದು ಎಲ್ಲ ಜಾನುವಾರುಗಳಿಗೆ ಸಿಂಪಡಣೆ ಮಾಡಿ ಇದನ್ನ ನಿಯಂತ್ರಣ ಮಾಡಿಕೊಳ್ಳಲು ಒಳ್ಳೇದಾಗುತ್ತೆ. ಮತ್ತೆ ಈ ಒಳ ಪರಾವಲಂಬಿ ಜೀವಿಗಳ ವಿರುದ್ಧ ಜಂತುನಾಶಕ ಔಷಧಿ ಔಷಧಿಯನ್ನು ನಿಯಮಿತವಾಗಿ ಕೊಡಬೇಕಾಗುತ್ತೆ. ವರ್ಷಕ್ಕೆ ಎರಡು ಸಲ ಆದ್ರೂ ಕೊಡಬೇಕಾಗುತ್ತೆ. ನಾವು ಸಾಧಾರಣ ಬೇಸಿಗೆ ಟೈಮಲ್ಲಿ ಒಂದ್ಸಲ ಕೊಡ್ಲಿಕ್ಕೆ ಹೇಳ್ತೀವಿ, ಏಪ್ರಿಲ್ ಮೇ ನಲ್ಲಿ ಈ ಟೈಮಲ್ಲಿ, ಅದಾದ್ಮೇಲೆ ಅಕ್ಟೋಬರ್ ನವೆಂಬರ್ ನಲ್ಲಿ ಇನ್ನೊಂದ್ಸಲ ಕೊಡ್ಲಿಕ್ಕೆ ಹೇಳ್ತೀವಿ. ವರ್ಷಕ್ಕೆ ಎರಡು ಬಾರಿ ಅಂತ ಹೇಳ್ತೀನಿ, ಒಂದ್ಸಲ ಕೊಟ್ಟು ಪುನಃ 20 ದಿನ ಕಳೆದು ಇನ್ನೊಂದ್ಸಲ ಕೊಡಬೇಕಾಗುತ್ತೆ. ಯಾಕಂದ್ರೆ ಈ ಜಂತುನಾಶಕ ಔಷಧಿಗಳು ದೊಡ್ಡ ಜಂತುಗಳ ಮೇಲೆ ಮಾತ್ರ ಕೆಲಸ ಮಾಡ್ತಾ ಇರ್ತವೆ, ಅದು ಮೊಟ್ಟೆಗಳ ಮೇಲೆ ಏನಾದ್ರೂ ಪರಿಣಾಮ ಇರಲ್ಲ. ಹಾಗಾಗಿ ಒಂದು ಸಲ ಕೊಟ್ಟು ಪುನಃ 20 ದಿನ ಕಳೆದು ನಾವು ಕೊಡೋದ್ರಿಂದ ಏನಾಗುತ್ತೆ, ಇದ್ದಂತ ಮೊಟ್ಟೆಗಳು ಅಷ್ಟೊತ್ತಿಗೆ ಜಂತು ಹುಳಗಳಾಗಿರ್ತವೆ, ಇನ್ನೊಂದ್ಸಲ ಕೊಡೋದನ್ನ ಕೆಲಸಕ್ಕೆ ಇದು ಹೆಲ್ಪ್ ಆಗುತ್ತೆ. ವರ್ಷಕ್ಕೆ 2 ಬಾರಿ ಅಂದ್ರೆ ಬೇಸಿಗೆಯಲ್ಲಿ ಮುಂಗಾರು ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಮತ್ತೆ ಹಿಂಗಾರಿನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳು 2 ಸಲ ಕೊಡೋದ್ರಿಂದ ಜಂತು ಬಾಧೆ ಅಂದ್ರೆ ಮುಖ್ಯವಾಗಿ ಲಾಡಿ ಹುಳು ಇಂತವೆಲ್ಲ ಬರ್ತವೆ. ಹೌದು, ರೌಂಡ್ ವರ್ಮ್ಸ್, ದುಂಡು ಹುಳುಗಳು. ಹೌದೌದು, ದನಗಳಲ್ಲಿ ಮುಖ್ಯವಾಗಿ ಲಿವರ್ ಫ್ಲೂಕ್ಸ್ ಅಂತ ಬರುತ್ತೆ, ಕಾರ್ಲ್ ಬೀದಿ ಅಂತ ಹೇಳ್ತೀವಿ, ಅದು ಸದ್ಯ ಸಮಸ್ಯೆ ಮಾಡ್ತವೆ. ಅದರಿಂದ ಜಾನುವಾರುಗಳಲ್ಲಿ ರಕ್ತಹೀನತೆ ತುಂಬಾ ಆಗಿ ಜಾನುವಾರುಗಳು 10-15 ದಿವಸ ಅಂತ ಪದೇ ಪದೇ ಬೇದಿ ಆಗ್ತಾ ಇರ್ತದೆ. ಯಾವುದೇ ಔಷಧಿ ಕೊಡೋದ್ರಿಂದ ಬೇದಿ ನಿಯಂತ್ರಣಕ್ಕೆ ಬರಲ್ಲ, ಹಾಗೇನೆ ಜಾನುವಾರು ರಕ್ತಹೀನತೆ ಆಗಿ ವಿತರಣೆಗೊಳ್ತವೆ. ಹಾಗೇನೆ ಜಾನುವಾರುಗಳು ಗದ್ದದಲ್ಲಿ ನೀರು ತುಂಬಿಕೊಂಡಂಗೆ ಕಾಣ್ತಾ ಇರ್ತದೆ. ಅದು ಏನಾಗುತ್ತೆ, ಒಂದು ದಿನ ದೂದ್ದಂಗೆ ಕಾಣ್ತಾ ಇರ್ತದೆ, ಏನೋ ಸಮಸ್ಯೆ ಇರಬೇಕು, ಏನೋ ಜೇನೋಣ ಕಚ್ಚಿರ್ಬೇಕು ಅಂತ ಅನ್ಕೊಂಡು ಉದಾಸೀನ ಮಾಡ್ತಾರೆ, ಇನ್ನೊಂದು 2 ದಿನ ಕಾಣೋದಿಲ್ಲ, ಪುನಃ ಬರ್ತದೆ. ಇದೇನಾಗುತ್ತೆ, ಈ ಲಿವರ್ ಫ್ಲೂಕ್ಸ್ ಹುಳಗಳು ಲಿವರ್ ನಲ್ಲಿ ಹೋಗಿ ರಂಧ್ರಗಳನ್ನು ಮಾಡಿ ಅವಕ್ಕೆ ತಿನ್ನೋದಕ್ಕೆ ಕಮ್ಮಿ ಆಗುತ್ತೆ, ಹೊಟ್ಟೆಲ್ಲಿ ನೀರು ತುಂಬಿಕೊಂಡು ಇದಾಗುತ್ತೆ. ಅದಕ್ಕೂ ಕೂಡ ಔಷಧೋಪಚಾರ ಮಾಡಬೇಕಾಗುತ್ತೆ, ಅಂದ್ರೆ ಜಂತುನಾಶಕ ಔಷಧವನ್ನು ಕೊಡಬೇಕಾಗುತ್ತೆ. ಇನ್ನ ಈ ಬೇಸಿಗೆನಲ್ಲಿ ಕೆಲವೊಂದು ರೋಗಗಳು ಕೂಡ ಬರ್ತವೆ. ಹೌದು ಹೌದು, ಜಾನುವಾರುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ? ಜಾನುವಾರುಗಳಲ್ಲಿ ಈಗ ಬ್ಯಾಕ್ಟೀರಿಯಾ ಅಂತ ಬರ್ತಕ್ಕಂಥ ರೋಗಗಳು ಗಳಲೆ ರೋಗ ಅಥವಾ ಮೆಟ್ಟುಗಟ್ಟು ಅಂತ ಆಡು ಭಾಷೆಯಲ್ಲಿ ಹೇಳ್ತಿರ್ತೀವಿ, HS ಅಂತ. ಈ ಒಂದು ಕಾಯಿಲೆ ಹಾಗೇನೆ ಇನ್ನು ಸ್ವಲ್ಪ ಬಯಲು ಸೀಮೆಗಳಿಗೆ ಹೋದಾಗ ಬ್ಲಾಕ್ ಕ್ವಾರ್ಟರ್ ಅಂತ ಚಪ್ಪೆ ರೋಗ ಅನ್ನೋ 2 ಕಾಯಿಲೆ ಬ್ಯಾಕ್ಟೀರಿಯ ಕಾಯಿಲೆಗಳು ಸಾಧಾರಣ ಬರ್ತದೆ. ಇದು ಸಾಧಾರಣ ಬೇಸಿಗೆ ಕಳೆದು ಮೊದಲನ್ನ ಒಂದು ಮಳೆಗಳು ಬರ್ತಾವಲ್ಲ ಅಂತ ಸಮಯದಲ್ಲಿ ಉಲ್ಬಣ ಆಗ್ತವೆ. ಈಗ HS ಅಂತಕ್ಕಂಥ ಈ ಏನು ಗಂಟಲು ಬೇರೆ ಆದ ಬ್ಯಾಕ್ಟೀರಿಯಾ ಪ್ಯಾಸ್ಟರಲ್ ಅಲ್ಲ ಮಲ್ಟೋಸೈಡ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಜಾನುವಾರುಗಳ ಶ್ವಾಸಕೋಶದಲ್ಲಿ ಇರ್ತದೆ. ಅದು ಮೊದಲೇ ಇರುತ್ತೆ ಅದು. ಅದೇನಾಗುತ್ತೆ, ಹವಾಮಾನದ ವೈಪರೀತ್ಯ, ಈಗ ಸುಡು ಬೇಸಿಗೆ ಕಳೆದು ಒಂದು ಮಳೆ ಬಂದಾಗ ಅವು ಏನಾಗುತ್ತೆ, ಆ ಹವಾಮಾನ ಇದು ವೈಪರೀತ್ಯ ಅಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಲು ಶುರು ಮಾಡ್ತವೆ. ಆ ಉದ್ರೇಕ ಆಗ್ಬಿಟ್ಟು ಗಂಟಲೆಲ್ಲ ಊದ್ಕೊಳ್ತದೆ. ಎಮ್ಮೆಗಳಲ್ಲೂ ತುಂಬಾ ಸಿವಿಯರ್ ಆಗಿರುತ್ತೆ, ತುಂಬಾ ಇರುತ್ತೆ ಉಸಿರಾಟ ತೊಂದರೆ ಆಗಿ ಸಾವನ್ನಪ್ಪ. ಎಮ್ಮೆಗಳೆಲ್ಲ ಕಾಯಿಲೆ ಬಂತು ಅಂದ್ರೆ ನಮಗೆ ಕೊಟ್ಟಿಗೆ ಹೋಗ್ಲಿಕ್ಕೆ ಮುಂಚೆನೆ ಗೊತ್ತಾಗುತ್ತೆ, ದೂರದಲ್ಲೇ ಗೊತ್ತಾಗುತ್ತೆ. ಉಸಿರಾಟ ಕಷ್ಟಪಡ್ತಾ ಇರ್ತವೆ, ಬಾಯ್ಬಿಟ್ಟು ಉಸಿರಾಡ್ತಾ ಇರ್ತವೆ, ಏರು ಉಸಿರು ಬಿಡ್ತಾ ಇರ್ತವೆ, ಬಾಯ್ಬಿಟ್ಟು ಜಲ್ಲು ಸುರಿಸ್ತಾ ಇರ್ತವೆ, ಜ್ವರ ಇರುತ್ತೆ. ಚಿಕಿತ್ಸೆ ಎಮ್ಮೆಗಳಲ್ಲಿ ಫಲಕಾರಿ ಆದ್ರೂ ಆಗಬಹುದು, ತಕ್ಷಣಕ್ಕೆ ಹೋದ್ರೆ ಇಲ್ಲದ್ರೆ ಸಾವನ್ನಪ್ತವೆ. ಮತ್ತೆ ದನಗಳಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತವೆ, ಬಟ್ ಆದರೂ ಕೂಡ ಸಾವನ್ನಪ್ಪ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ಲಸಿಕೆನ ಹಾಕಬೇಕಾಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬೆಳೆದ ರೋಗ ಲಸಿಕೆನ 6 ತಿಂಗಳಿಗೆ ಒಂದ್ಸಲ ಹಾಕಬೇಕು. ಈ ಲಸಿಕೆನ ಹಾಕಿಸ್ಕೊಳ್ಳೋದ್ರಿಂದ ಇದನ್ನು ತಡೆಗಟ್ಟಬಹುದು, ಗಂಟ್ಲು ಬೇನೆಯನ್ನು ನಾವು ತಡೆಗಟ್ಟಲಿಕ್ಕೆ ಆಗಿ. ಮತ್ತೆ ತಾಗಿ ಹೇಳಿದಾಗ ನಾನು ಇದು ಬ್ಲಾಕ್ ವಾಟರ್ ಬಗ್ಗೆ ಹೇಳ್ತಾ ಇದ್ದೆ. ಚಪ್ಪೆ ರೋಗ ಇದು ಅಷ್ಟೇ, ಸಾಧಾರಣವಾಗಿ ಇದು ಈ ಒಂದು ಕ್ಲಾಸ್ಟ್ರಿಡಿಯಂ ಸ್ಪೀಸೀಸ್ ಇಂದ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ರೋಗ. ಇದು ಸಾಮಾನ್ಯ ಒಳ್ಳೆ ದಷ್ಟಪುಷ್ಟವಾಗಿರ್ತಕ್ಕಂಥ ದನಗಳಲ್ಲೇ ಕಾಣುತ್ತದೆ. ಮಿಸಲಿ ಹಸುಗಳು, ಮಿಸಲಿ ಹಸುಗಳು ಇರುವುದು, ಮತ್ತೆ ಸಣ್ಣ ವಯಸ್ಸಿನವು 2-3 ವರ್ಷ ಒಳಗೆ ವಯಸ್ಸಿನ ಇರತಕ್ಕಂಥ ಜಾನುವಾರುಗಳಲ್ಲೇ ಜಾಸ್ತಿ ಕಾಣ್ತಕ್ಕಂಥದ್ದು. ಆ ಹೆಸರು ಹೇಳುವಾಗೆ ಆ ಚಪ್ಪೆ ಭಾಗದಲ್ಲಿ ಊದ್ಕೊಂಡಿದ್ದು. ಚಪ್ಪೆ ಅಂದ್ರೆ ಮಾಂಸಖಂಡ ಜಾಸ್ತಿ ಊತ ಬಂದು ಅದ್ರ ಮೇಲೆ ಒಂದು ಗ್ಯಾಸು ಮತ್ತೆ ತುಂಬಿಕೊಂಡಾಗ ಇರ್ತದೆ. ನಾವು ಅದ್ರ ಮೇಲೆ ಕೈಯಲ್ಲಿ ಆಡಿಸಿದಾಗ, ಒಂದು ನ್ಯೂಸ್ ಪೇಪರ್ ಮೇಲೆ ಕೈ ಆಡಿಸಿದಾಗ ಪರಪರ ಶಬ್ದ ಬರುತ್ತೆ, ಆ ತರ ಒಂದು ಇರುತ್ತೆ. ಅತಿಯಾದ ಜ್ವರ ಇರುತ್ತೆ, ಮತ್ತೆ ಒಂದು ಜಾನುವಾರು ಇನ್ನೊಂದು ಜಾನುವಾರಿಗೆ ಜಲ್ಲುಗಳ ಮೂಲಕ ಅದ್ರ ಮೂಲಕ ಹರಡುತ್ತೆ. ಚಿಕಿತ್ಸೆ ಮಾಡಿದ್ರೆ ಸ್ಪಂದಿಸ್ತವೆ, ಸ್ವಲ್ಪ ಏನಾದ್ರೂ ಕಾಲು ಕುಂಟು ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಅದನ್ನ ಗಮನಿಸಿ ಚಿಕಿತ್ಸೆ ಮಾಡಿದ್ರೆ ಗುಣ ಆಗುತ್ತವೆ. ಹಾಗೆ ಸಾಂಕ್ರಾಮಿಕ ರೋಗ ಬೇರೆ ಹರಡುವಂತ ರೋಗ ಆದ್ರಿಂದ ಇದಕ್ಕೂ ಕೂಡ ಲಸಿಕೆಯನ್ನ ವರ್ಷಕ್ಕೆ 2 ಬಾರಿ ಹಾಕ್ಸ್ಬೇಕಾಗುತ್ತೆ. ಸಾಧಾರಣ ಏಪ್ರಿಲ್ ಮೇ ನಲ್ಲಿ ಒಂದ್ಸಲ, ಮತ್ತೆ ಅಕ್ಟೋಬರ್ ನವೆಂಬರ್ ನಲ್ಲಿ ಒಂದ್ಸಲ ಈ ಒಂದು ಬ್ಯಾಕ್ಟೀರಿಯಾ ರೋಗಗಳು ಏನಪ್ಪಾ ಅಂದ್ರೆ ಲಸಿಕೆಗಳಿದ್ದಾವೆ ವಹಿಸಿ ಹಾಕಿಸ್ಕೊಳ್ಬೇಕಾಗುತ್ತೆ. ಹೌದು, ಇವು ಮುಖ್ಯವಾಗಿ ಬ್ಯಾಕ್ಟೀರಿಯಾ ವೈರಸ್ನಿಂದ ರೋಗಗಳು ಬರುತ್ತೆ. ವೈರಸ್ನಿಂದ ಬರ್ತಕ್ಕಂಥ ರೋಗಗಳು ಇದಾವೆ, ಮುಖ್ಯವಾಗಿ ಕಾಲುಬಾಯಿ ಜ್ವರ. ಪ್ರತಿಯೊಂದು ಲಸಿಕೆ ಇದನ್ನ ಹಾಕಿಸ್ಕೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಯಾಕೆ ಕಾಯಿಲೆಗಳು ಬರ್ತದೆ ಅಂತ ಹೇಳೋಕ್ಕಿಂತ, ಕಾಲುಬಾಯಿ ಜ್ವರ ಕಾಯಿಲೆ ಹರಡಲಿಕ್ಕೆ ಕಾರಣ ಬೇಸಿಗೆ. ಯಾಕಂದ್ರೆ ಈ ಬೇಸಿಗೆ ಕಾಲದಲ್ಲಿ ಸಾಧಾರಣವಾಗಿ ಜಾನುವಾರುಗಳ ಜಾತ್ರೆಗಳು ಇರ್ಬೋದು, ದೇವಸ್ಥಾನ ಹಬ್ಬಗಳಾಗಿ ಸಂತೆಗಳಿರ್ಬೋದು, ಇಂಥವೆಲ್ಲ ಜಾಸ್ತಿ ನಡೀತಾ ಇರ್ತವೆ. ಹಾಗೂ ಜಾನುವಾರುಗಳು ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲ ಕಡೆ ಮಿಕ್ಸ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ ಇಂಥ ಒಂದು ಕಾಯಿಲೆಗಳು ಜಾಸ್ತಿ ಬರುತ್ತವೆ. ಮತ್ತೆ ಕಾಲುಬಾಯಿ ಜ್ವರಕ್ಕೆ ವಿಶೇಷವಾದ ಒಂದು ಒತ್ತು ಕೊಟ್ಟು ಕೇಂದ್ರ ಸರ್ಕಾರ ಇದಕ್ಕೆ ಲಸಿಕೆ ಕಾರ್ಯಕ್ರಮವನ್ನು ವರ್ಷದಲ್ಲಿ 2 ಬಾರಿ ಹಮ್ಮಿಕೊಳ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ 76,000 ಜಾನುವಾರುಗಳು ಕೂಡ ಇದಾದ ಮೇಲೆ ಕೂಡ ನಾವೇನು ಕೂಂಬಿಗೆ ಅಂತ ಹೇಳ್ತೀವಿ, ಲಸಿಕೆ ಮಾಡಲಿಕ್ಕೆ ಹೋದಾಗ ಜಾನುವಾರುಗಳು ಕೆಲವು ಹುಷಾರು ಇರೋದಿಲ್ಲ, ಅಥವಾ ಕೆಲವು ಸಣ್ಣ ಕರುಗಳು ಇರ್ತವೆ, ಕೆಲವು ಗರ್ಭ ಧರಿಸಿದ ಹಸುಗಳು ಇರ್ತವೆ, 1-8 ತಿಂಗಳು ಗರ್ಭ ಇದ್ರೆ ಅವಾಗ ನಾವು ಲಸಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಕೂಡ ಮಾಡಲಿಕ್ಕೆ ನಾವು ಇನ್ನು ಮುಂದಿನ 1 ತಿಂಗಳು ಕೂಡ ಈ ಒಂದು ಕೂಮಿ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಹಾಗಾಗಿ ಪಶುಪಾಲಕರು ಏನು ನಮ್ಮ ಜಾನುವಾರುಗಳಿಗೆ ಈ ತರ ನಾನು ಹೇಳಿದಂತ ಸರ್ಲಿರುವ ಜಾನುವಾರು ಇರ್ಬೋದು, ಗರ್ಭದಿರ್ಬೋದು, ಅಥವಾ ಸಣ್ಣ ಕರುಗಳಿದ್ದಿರ್ಬೋದು, ಅವುಗಳು ಕೂಡ ನಾವು ಏನು ಕೂಮಿ ಕಾರ್ಯಕ್ರಮ ಮಾಡ್ತೀವಿ ಅವಾಗ ಕೂಡ ಮಾಡ್ಕೊಳ್ಬೇಕು ಅಂತ. ಬಿಟ್ಟೋಗಿರೋನ ಕೂಡ ನೀವು ಆ ಸಂದರ್ಭದಲ್ಲಿ ಲಸಿಕೆ ಹಾಕ್ತೀರಿ. ಈ ಒಂದು ಕಾಲುಬಾಯಿ ಜ್ವರವನ್ನು ನಮ್ಮ ಕೇಂದ್ರ ಸರ್ಕಾರ 2025ನೇ ಇಸವಿಗೆ ನಿಯಂತ್ರಣ ತರಬೇಕು ಅಂತ ಅನ್ಕೊಂಡಿದ್ದಾರೆ. ಈಗಾಗಲೇ ನಾವು NADCP ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕಾರ್ಯಕ್ರಮದಲ್ಲಿ 5ನೇ ಸುತ್ತು ಲಸಿಕೆ ಮಾಡ್ತಾ ಇದ್ರು. ಇದ್ರ ಹಿಂದೆ ರಾಜ್ಯ ಸರ್ಕಾರ ಮತ್ತೆ ನಾವು ಸೇರಿ ಒಂದು 16 ಸುತ್ತು ಲಸಿಕೆಯನ್ನು ಮಾಡಿದೀವಿ. 16+5 21 ಸುತ್ತು ಕಳೆದ 10 ವರ್ಷಗಳಿಂದ ಈ ಒಂದು ರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. 2025ಕ್ಕೆ ನಾವು ನಿಯಂತ್ರಣ ತರಬೇಕು ಅನ್ಕೊಂಡಿದ್ದೀವಿ. 2030ನೇ ಇಸವಿಗೆ ಈ ಒಂದು ರೋಗವನ್ನು, ಈ ಹಿಂದೆ ದೊಡ್ಡ ರೋಗ ಇಂಥ ರೋಗಗಳನ್ನು ನಿರ್ಮೂಲನೆ ಮಾಡಿದ್ವಿ, ಅದೇ ಥರ ಕಾಲುಬಾಯಿ ರೋಗವನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಸ್ವತಸೆಯಿಂದ ಕೇಂದ್ರ ಸರ್ಕಾರ ಇದಕ್ಕೆ ತುಂಬಾ ಉತ್ತೇಜನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಅಂದ್ರೆ ಇದು ಕಲುಷಿತ ಆಹಾರ ಮತ್ತು ನೀರಿನಿಂದಲೇ ಹರಡೋದು, ಇದು ಗಾಳಿಯಲ್ಲಿ ಹರಡತಕ್ಕಂಥ ಕಾಯಿಲೆ ವೇಗವಾಗಿ ಹರಡುತ್ತೆ. ಇವತ್ತು 1 ದಿನ ಕಂಡ್ರೆ 4 ದಿನ ನಮ್ಮ ಕೊಟ್ಟಿಗೆ ಪೂರ್ತಿ ಜಾನುವಾರುಗಳಿಗೆ ಎಫೆಕ್ಟ್ ಆಗಿರುತ್ತದೆ. ಮತ್ತೆ ಇದರಿಂದ ಈ ಒಂದು ಕಾಯಿಲೆಗೆ ತುಂಬಾ ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ. ಇದು ನಮ್ಮ ದೇಶದ ರಫ್ತು ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ನಮಗೆ ರಫ್ತು ಮಾಡಲಿಕ್ಕೆ ಏನು ಅಭಿವೃದ್ಧಿ ಹೊಂದಿರುವ ದೇಶಗಳು ಏನಿದೆ ಅವೆಲ್ಲ ಈ ಒಂದು ಕಾಯಿಲೆ ನಿರ್ಮೂಲನೆ ಮಾಡ್ಕೊಂಡಿದ್ದಾವೆ. ಹಾಲು ಉತ್ಪಾದನೆಯಲ್ಲಿ ನಾವು ವಿಶ್ವದಲ್ಲಿ ನಮ್ಮ ಮೊದಲನೇ ಸ್ಥಾನ ಇದ್ರೂ ಕೂಡ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಅಭಿವೃದ್ಧಿ ಹೊಂದಿರುವ ದೇಶಗಳಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಾವು ನಮ್ಮಿಂದ ಇದನ್ನು ತಗೊಳ್ತಾ ಇಲ್ಲ, ಯಾಕಂದ್ರೆ ಕಾಲುಬಾಯಿ ಜ್ವರ ನಿರ್ಮೂಲನೆ ಮಾಡೋವರೆಗೂ ತಗೊಳ್ತಾ ಇಲ್ಲ. ಹಾಗಾಗಿ ಕಾಯಿಲೆಯನ್ನು ನಿಯಂತ್ರಣ ಮಾಡಿ ಅದನ್ನ ನಿರ್ಮೂಲನೆ ಮಾಡೋದು ಕೂಡ ತುಂಬಾ ಮುಖ್ಯವಾದ ಒಂದು, ಅಂದ್ರೆ ಮುಖ್ಯವಾಗಿ ಬಾಯಿ ಮತ್ತು ಕಾಲಿನಲ್ಲಿ ಹುಣ್ಣುಗಳು ಕಂಡುಬರುತ್ತವೆ. ಹೌದೌದು, ತುಂಬಾ ಜಲ್ಲು ಸುರಿಸ್ತಾ ಇರ್ತವೆ. ಹಾಗೇನೆ ಹೆಸರು ಹೇಳುವಾಗೆ ಕಾಲು ಮತ್ತೆ ಬಾಯಲ್ಲಿ ಹುಣ್ಣು ಇರುತ್ತೆ, ಒಸಡಿನಲ್ಲಿ ಹುಣ್ಣಿರುತ್ತೆ, ಹೌದೌದು ದುರ್ವಾಸನೆ ಬರುತ್ತೆ, ಮತ್ತೆ ಬೇಗ ವಾಸಿ ಆಗಲ್ಲ, ಕಾಲಲ್ಲಿ ಆಗ್ತಕ್ಕಂತ ಗಾಯಗಳು ಬೇಗ ವಾಸಿ ಆಗಲ್ಲ, ಮತ್ತೆ ಈ ಒಂದು ಜಾನುವಾರುಗಳಿಗೆ ಕಾಯಿಲೆ ಬಂದು ಹೋದ್ರೆ ಸಾವನ್ನಪ್ಪೋದು ಕಡಿಮೆ, ಇದರಿಂದ ನಿಧಾನಕ್ಕೆ ಒಂದೆರಡು ತಿಂಗಳು ಕಳೆದು ವಾಸಿ ಆಗುತ್ತೆ. ವಾಸಿ ಆದರೂ ಕೂಡ ಈ ಜಾನುವಾರುಗಳು ಮುಂದೆ ಒಂದು ನಿಷ್ಪ್ರಯೋಜಕ ಬಿಡ್ತವೆ, ಯಾಕಂದ್ರೆ ಚೇತರಿಸ್ಕೊಳ್ಳಾಗಲ್ಲ, ಯಾಕಂದ್ರೆ ಅವುಗಳ ಒಂದು ಥೈರಾಯ್ಡ್ ಗ್ರಂಥಿಗಳು ಈ ಒಂದು ಕಾಯಿಲೆ ಬಂದಾಗ ಡ್ಯಾಮೇಜ್ ಆಗಿರ್ತದೆ, ಅವಕ್ಕೆ ಉಷ್ಣಾಂಶ ಸಹಿಸಿಕೊಳ್ಳೋಕೆ ಶಕ್ತಿನ ಕಳ್ಕೊಂಡ್ಬಿಡ್ತವೆ. ಉಷ್ಣಾಂಶದಲ್ಲಿ ನಮ್ಮ ಜಾನುವಾರುಗಳು ಹೀಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಅದು ಕಾಲಬಾವಿ ಬಂದ ಜಾನುವಾರುಗಳಿಗೆ ಯಾವ ಟೈಮಲ್ಲೂ ಕೂಡ ಮಳೆಗಾಲದಲ್ಲೂ ಕೂಡ ಒಂದು ಸ್ವಲ್ಪ ಬಿಸಿಲಿದ್ರು ಕೂಡ ಅವು ನೆರಳನ್ನು ಆಶ್ರಯ ಪಡೋದಕ್ಕೆ ಟ್ರೈ ಮಾಡ್ತೇವೆ. ಮತ್ತೆ ಕೆಲಸಗಳಿಗೆ ಬರೋದಿಲ್ಲ, ಏನು ನಮ್ಮ ಉಳುಮೆ ಕೆಲಸಕ್ಕೂ ಅವಕ್ಕೆ ಶಕ್ತಿ ಇರೋದಿಲ್ಲ, ನಿಶಕ್ತಿ ಹೊಂದಿರ್ತವೆ, ಹಾಗೆ ಗರ್ಭ ಕಟ್ಟೋದಿಲ್ಲ. ಕಾಲಬಾವಿ ಜ್ವರ ಬಂದು ಹೋದಂತ ಜಾನುವಾರು ಇರೋವರೆಗೂ ಪಶುಪಾಲಕನಿಗೆ ಸಮಸ್ಯೆ ಹೊರೆಯಾಗಿರುತ್ತೆ, ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಈ ಒಂದು ಕಾಯಿಲೆ ನಿಯಂತ್ರಣ ಮಾಡಲಿಕ್ಕೆ ಲಸಿಕೆ ಒಂದೇ ದಾರಿ, ಇದನ್ನ ಚಾಚು ತಪ್ಪದೆ ಮಾಡಿಸ್ಬೇಕು. ಯಾಕಂದ್ರೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹೌದು, ರೈತರು ನಾವು ಕಳೆದ ಸಲ ಮಾಡಿದೀವಿ, ಆರು ತಿಂಗಳಿಂದ ಮಾಡಿದೀವಿ, ಪುನಃ ಬೇಕಾನೋದನ್ನ ಯೋಚನೆ ಮಾಡದೆ ಪ್ರತಿ ಸಲ ಮಾಡ್ಕೊಳ್ಳೋದು ತುಂಬಾ ಪ್ರಮುಖ. ಈ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚು ಸದ್ದು ಮಾಡಿದಂಥ ಒಂದು ವೈರಸ್ ಕಾಯಿಲೆ ಅಂದರೆ ಈ ಚರ್ಮಗಂಟು ರೋಗ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ? ಅದೇ, ಕಳೆದ ಒಂದು ಎರಡು ವರ್ಷದಿಂದ ಈ ಒಂದು ಕಾಯಿಲೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬಾನೇ ಮಾಡಿದೆ. ಇದು ಆಫ್ರಿಕಾ ಮೂಲದ ಒಂದು ಸಿಡುಬು ರೋಗದ ಒಂದು ಪ್ರಭೇದ, ಇದು ಕ್ಯಾಪ್ರಿಪಾಕ್ಸ್ ಅಂತಕ್ಕಂಥ ವೈರಸ್ ಇಂದ ಬರ್ತಕ್ಕಂಥದ್ದು. ಇದು ಆಫ್ರಿಕಾ ಖಂಡದಲ್ಲಿ ಇತ್ತು, ನಮ್ಮಲ್ಲಿ ಒಂದು 3-4 ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು. ಹೇಗೆ ಹರಡುತ್ತೆ ಇದು? ಇದು ಇದನ್ನ ಹರಡಲಿಕ್ಕೆ ನೊಣಗಳು ಮತ್ತೆ ಉಣ್ಣೆಗಳಿಂದನೇ ಜಾಸ್ತಿ ಹರಡುತ್ತೆ ಇದರಿಂದನೆ. ಹಾಗಾಗಿ 2 ವರ್ಷದಿಂದ ನಮಗೆ ಸಮಸ್ಯೆ ಇತ್ತು. ಈ ವರ್ಷ ಕೂಡ ಈಗ ಕಾಲುಬಾಯಿ ಜ್ವರ ಆದಮೇಲೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಲಸಿಕೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ. ಇದು ನಿರ್ದೇಶನದಿಂದ ಸೂಚನೆ ಬಂದಿದೆ, ಅದು ಕೂಡ ಬರುತ್ತೆ ಅಂತ. ಈ ಒಂದು ಕಾಯಿಲೆಯಲ್ಲೂ ಕೂಡ ಅಷ್ಟೇ, ಜಾನುವಾರುಗಳ ಮೈ ಮೇಲೆ ಎಲ್ಲ ಕಡೆ ಗುಳ್ಳೆಗಳು ಕಾಣ್ತಾ ಇರ್ತವೆ, ಗುಳ್ಳೆಗಳೆಲ್ಲ ಹೊಡೆದು ಗಾಯಗಳಾಗಿ ನೊಣಗಳು ಕೂತು ಇಲ್ಲಿ ಕಚ್ಚಿದಕ್ಕ ನೊಣಗಳು ಬೇರೆ ಜಾನುವಾರು ಕಚ್ಚಿದಾಗ ಅಲ್ಲಿಗೂ ಹೊರಡುತ್ತವೆ, ಮತ್ತೆ ಗಾಯಗಳು ಬೇಗ ವಾಸಿ ಆಗಲ್ಲ. ಅಂದ್ರೆ ವಾಸಿ ಆದ್ರೆ ಗಂಟುಗಳೆಲ್ಲ ಹೋಗ್ತಾವ? ಫುಲ್ ಗಾಯಾಗಿದ್ದು ಓಪನ್ ಆಗಿದ್ದು ಹೋಗಲ್ಲ, ಹಾಗೆ ಅದು ಚರ್ಮದ ಮೌಲ್ಯ ಕೂಡ ಕಮ್ಮಿ ಆಗಿರ್ತದೆ, ಚರ್ಮದ ಮೌಲ್ಯ ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ಗಾಯ ಓಪನ್ ಆಗಿರೋ ಜಾಗಗಳಲ್ಲಿ ಬರಲ್ಲ, ಚರ್ಮ ವಿಕಾರವಾಗಿ ಕಾಣುತ್ತೆ, ಮತ್ತೆ ಗಂಟುಗಳೆಲ್ಲ ಅದು ದಪ್ಪ ಆಗಿ ನಡಿಲಿಕ್ಕೆ ಕೂಡ ಕಷ್ಟ, ನಿತ್ರಾಣಗೊಳ್ತವೆ, ಉತ್ಪಾದನೆ ತುಂಬಾ ಖಂಡಿತ ಉತ್ಪಾದನೆ ತುಂಬಾ ಕಡಿಮೆ ಆಗುತ್ತೆ, ರೈತರಿಗೆ ಒಂದು ನೋಡ್ಕೊಳ್ಳೋ ಕಷ್ಟ ಆಗುತ್ತೆ. ಇದಕ್ಕೆ ಅಂತ ಲಸಿಕೆದವರೆಗೂ ಇಲ್ಲ, ಲಂಪಿ ಸ್ಕಿನ್ ಡಿಸೀಸ್ಗೆ ಲಸಿಕೆ ಇಲ್ಲ, ಬಟ್ ಏನು ನಾವು ಆಡುಗಳಿಗೆ ಮಾಡ್ತಕ್ಕಂಥ ಕ್ಯಾಪ್ರಿಪಾಕ್ಸ್ ಅದು ಅದರದ್ದು LST ವ್ಯಾಕ್ಸಿನ್ ಇದೆ, ಅದನ್ನು ಮಾಡ್ತಾ ಇದ್ವಿ, ಬಟ್ ಒಳ್ಳೆಯ ಒಂದು ರೋಗನಿರೋಧಕ ಶಕ್ತಿಯನ್ನು ಕೊಡ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ. ಅಂದ್ರೆ ಇದು ಮುಖ್ಯವಾಗಿ ಹಸುಗಳಲ್ಲೇನ ಕಂಡು ಬರೋದು? ಹೌದು, ಹಸುಗಳಲ್ಲಿ, ಎಮ್ಮೆಗಳಲ್ಲಿ ಕಡಿಮೆ, ದನಗಳಲ್ಲಿ ಮಾತ್ರ ಕಂಡಿದ್ದು. ಆಚೆ ವರ್ಷ ನಮಗೆ ಎಲ್ಲ ಜನರು ಕಾಣ್ತಾ ಇತ್ತು, ಕಳೆದ ವರ್ಷ ನಮಗೆ ಸಣ್ಣ ಕರುಗಳಲ್ಲಿ ಮಾತ್ರ ಸ್ವಲ್ಪ ಈ ಒಂದು ಸಮಸ್ಯೆ ಕಂಡಿತ್ತು. ಈ ವರ್ಷ ಅಂತ ಇನ್ನು ಕಂಡು ಬಂದಿಲ್ಲ, ಬಟ್ ಆದರೆ ಈಗ ಲಸಿಕೆ ಮಾಡೋದ್ರಿಂದ ನಮಗೆ ಇರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಇನ್ನು ಹೆಚ್ಚಿಸಬಹುದು, ಹಾಗೇನೆ ಒಂದು ಕಂಟ್ರೋಲ್ ಇದನ್ನ ನಿಯಂತ್ರಣ ತರಬಹುದು ಅಂತ ಲಸಿಕೆ ಹಾಕುವಂತಹ ಒಂದು ಕಾರ್ಯಕ್ರಮ ಹೊಂದಿಕೊಳ್ತೀವಿ. ಅಂದ್ರೆ ಕಾಲುಬಾಯಿ ಜ್ವರ ಸೀಳು ಗೊರಸಿರುವಂತಹ ಎಲ್ಲ ಜಾನುವಾರುಗಳು ಬರ್ತದೆ, ಸೀಳು ಗೊರಸಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೂ ಕಾಲುಬಾಯಿ ಜ್ವರ ಬರುತ್ತೆ. ಮತ್ತೆ ಇದು ನಮ್ಮ ಗಂಟ್ಲು ಬೇನೆ ಇಲ್ಲ, ಎಲ್ಲದಕ್ಕೂ ಬರುತ್ತೆ. ನಮ್ಮ ಕಾಡಲ್ಲಿ ಇರ್ತಕ್ಕಂಥ ಆನೆಗಳು ಎಲ್ಲಕ್ಕೂ ಬರುತ್ತೆ. ಚಪ್ಪೆ ರೋಗ ಸೀಳು ಗೊರಸಿರ್ತಕ್ಕಂಥದ್ದು, ಅದಕ್ಕೆ ಮಾತ್ರ ಬರ್ತಾ ಇರ್ತದೆ. ಅಂದ್ರೆ ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿಗೆ ಅವರು ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ವಹಿಸಿ ಈ ರೋಗಗಳು ಬರ್ತಾವಲ್ಲ ಅವುಗಳನ್ನ ಬರದಂಗ್ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹೌದು, ಕಾರ್ಯಕ್ರಮವನ್ನ ಇಲಾಖೆ ಹಮ್ಮಿಕೊಳ್ತಲೇ ಇರುತ್ತೆ. ಹೌದು, ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ತರ ಇದೆ, ಯಾವ ತಿಂಗಳಲ್ಲಿ ಯಾವ ಲಸಿಕೆ ಮಾಡಬೇಕು ಅಂತಕ್ಕಂಥ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ, ಅದೇ ತರ ಕಾರ್ಯಕ್ರಮಗಳಿದ್ದಾಗ ನಾವು ಜನರಲ್ಲಿ ಮಾಹಿತಿ ಕೊಟ್ಟು ಮನೆ ಮೇಲೆ ಬಾಗಿಲು ತಳ್ತೀವಿ. ಆವಾಗ ರೈತ ಬಾಂಧವರು ಸ್ವಲ್ಪ ಮುತುವರ್ಜಿ ವಹಿಸಿ ಅವರು ಲಸಿಕೆಯನ್ನು ಮಾಡಿಸ್ಕೊಳ್ಳೋದಲ್ಲಿ ಏನು ಹಿಂದೆ ಟಾಕದೆ ಮಾಡಿಸ್ಕೊಂಡ್ರೆ ಈ ಒಂದು ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಪಶುಪಾಲನೆ ಬಗ್ಗೆ ಮತ್ತು ಈ ಪಶುಪಾಲನೆಗೆ ಇರುವಂಥ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KA ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9464872276. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9464-86-47-276. ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಈ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆ ಹಾಗೂ ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಸನ್ನ ಕೆಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಂದ 25,500 ರೂಪಾಯಿ, ಅರೇಬಿಕಾ ಚೆರಿ 14,500 ರೂಪಾಯಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಂದ 22,300 ರೂಪಾಯಿ, ರೋಬಸ್ಟಾ ಚೆರಿ 11,900 ರೂಪಾಯಿಂದ 12,825 ರೂಪಾಯಿ. ಇನ್ನು ನಾಳಿನ ಕೃಷಿರಂಗದಲ್ಲಿ ಕಲ್ಲಂಗಡಿ ಸಿಪ್ಪೆ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಸಂಶದ್ ಬೇಗಮ್ ಅವರೊಂದಿಗೆ ಸಂದರ್ಶನವನ್ನು ಹಾಗೂ ಕೃಷಿ ಯಾಂತ್ರೀಕರಣದ ಕುರಿತು ಮಾಹಿತಿಯನ್ನು ಕೇಳುತ್ತೀರಿ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ನಿಧನ ಸುದ್ದಿ. ವೆಸ್ಟ್ನ ಮಲೆ ಕೆದುಕೊಲ್ಲಿ ಕಾರಳಾನ ಚಟ್ಟಂಗಡ ಅಶೋಕರಪ್ಪನ್ನು ಪ್ರೇಮಾ ದೇವಕಿ ಇಂದು ಮರಣಪಟ್ಟಿತು. 68 ಬೈತರ ಚಟ್ಟಂಗಡ ಪ್ರೇಮಾ ದೇವಕಿ ತಾಮನೆ ಬೊಂದಮುಕ್ಕಾಟಿರ ಆ್ಯಂಡ್ ಆಕೇರಿ ಕಾರ್ಯ ನಾಳೆ ಮಜ್ಜಣ ಆ್ಯಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಿರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಚೇರಿಗೆ ಇಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವು ಭೇಟಿ ಕೊಟ್ಟೋ. ಇವು ಅಕಾಡೆಮಿ ವತಿಯಿಂದ ಪ್ರಕಟ ಆಗಿರುವ ಪುಸ್ತಕಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಅಕಾಡೆಮಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ದಾಖಲೆಗಳ ಪುಸ್ತಕ ಇರೋಕ್ಕೂ ಅರೆಭಾಷೆಯಲ್ಲಿ ಒಳ್ಳೆ ಪುಸ್ತಕಗಳನ್ನ ಪ್ರಕಟಿಸಿರೋದು ಶ್ಲಾಘನೀಯ ಅಂತ ಹೇಳ್ದು ಸರ್ಕಾರದ ನಿರ್ದೇಶನದಂಗೆ ನಾಮಫಲಕಗಳಲ್ಲಿ ಕನ್ನಡ ಅಕ್ಷರ ಕಡ್ಡಾಯ ಆಗಿರೋಕ್ಕೂ ಆಹಾರ ಪ್ಯಾಕೆಟ್ಗಳಲ್ಲಿ ಸಹ ಕನ್ನಡ ಬಳಕೆ ಹಾಕು ಈ ಸಂಬಂಧ ಸರ್ಕಾರ ಆದೇಶ ಹೊರಡಿಸಿದ್ದು ಅದರಂಗೆ ಕ್ರಮ ವಹಿಸೋಕು ಅಂತ ಹೇಳ್ದು. ಈ ಹೊತ್ತಲ್ಲಿ ಅಕಾಡೆಮಿ ರಿಜಿಸ್ಟ್ರಾರ್ ಚಿನ್ನಸ್ವಾಮಿಯವು ಪ್ರಬಂಧ ಲೇಖನ ಕಲೆ ಸಂಸ್ಕೃತಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಾಹಿತ್ಯ ಪ್ರಕಾರಗಳ ಪುಸ್ತಕ ಪ್ರಕಟಣೆಗಳ ಬಗ್ಗೆ ಮಾಹಿತಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಕೊಟ್ಟು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಆಶ್ರಯದಲ್ಲಿ ಗೌಡ ಸಮಾಜ ಕುಶಾಲನಗರ ಮತ್ತು ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಗಡಿನಾಡ ಉತ್ಸವ ಕಾರ್ಯಕ್ರಮ ನಡೆದಿದೆ. ನಾಳೆ ಹೊತ್ತಾರೆ 9 ಗಂಟೆಗೆ ಕೊಪ್ಪ ಗೇಟ್ ಕಾವೇರಿ ಪ್ರತಿಮೆಯಿಂದ ಹೊರಡುವ ಮೆರವಣಿಗೆಗೆ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಸೂರ್ತಲೆ ಸೋಮಣ್ಣನವರು ಚಾಲನೆ ಕೊಟ್ಟವೆ. ಮುಖ್ಯ ನೆಂಟರಾಗಿ ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ, ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಕ್ಲಬ್ ಮಹೇಂದ್ರ ರೆಸಾರ್ಟ್ ಸಹಯೋಗಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸಪ್ತಾಹಕ್ಕೆ ಚಾಲನೆ ಕೊಟ್ಟು ಬ್ಯಾರೆ ಬ್ಯಾರೆ ಇಸ್ಕೂಲ್ ಕಾಲೇಜು ವಿದ್ಯಾರ್ಥಿಗ ಪೊಲೀಸ್ ಸಿಬ್ಬಂದಿಗ ಭಾಗವಹಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದರು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇವರ ಸಹಯೋಗಲಿ ಮದ್ಯಪಾನ ಹಾಗೆ ಮಾದಕ ವಸ್ತುಗಳ ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 3 ಸೋಮವಾರ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದಿದೆ. ಕೊಡಗು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾಗೆ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ವಿಭಾಗೀಯ ಪತ್ರಾಗಾರ ಕಚೇರಿ ಮೈಸೂರು ಇವರ ಸಹಯೋಗಲಿ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಮತ್ತು ದಾಖಲೆಗಳ ನಿರ್ವಹಣೆ ಬಗ್ಗೆ ಕಾರ್ಯಾಗಾರ ಇದೇ ತಿಂಗಳ ತಾರೀಕು 4 ಮಂಗಳವಾರ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪಟ್ಟಣ ಜಿಲ್ಲಾ ಪಂಚಾಯಿತಿ ಸಭಾವಾಡಿಯಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಅಸುರಕ್ಷಿತ ಆಹಾರ ಪದಾರ್ಥಗಳ ಹೋಟೆಲ್ ಅಂಗಡಿಗಳಲ್ಲಿ ಹೆಚ್ಚಾಗಿದ್ದು

9980970529. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ಕುಂಜಿರ ಗಿರೀಶ್ ಭೀಮಯ್ಯ. ಇಂದಿನ ಇರೋದನ ನಾಳಂಕೆಗತ್ತನೆ ದಂಡನೆ ಪಿ ಯು ಸಿ ಪರೀಕ್ಷೆ ಶುರುವಾಯಿತು. ಏಪ್ರಿಲ್ ನಾಲ್ಕತ್ತನೆ ಪಿಂಗ ಮಾರ್ಚ್ 21 ಏಪ್ರಿಲ್ ನಾಲ್ಕತ್ತನೆ 10th ಕ್ಲಾಸರ ಕಾಲತ್ತರ ಪರೀಕ್ಷೆ ನಡಪಂದು ಜಿಲ್ಲಾಧಿಕಾರಿ ವೆಂಕಟರಾಜು ಅರಿಚಿಟ್ಟಿತ್ತು. ಪರೀಕ್ಷಾ ಕೇಂದ್ರ ಸುತ್ತಮುತ್ತ 800 meters ನಿಷೇಧಿತ ಪ್ರದೇಶ ಅಂದು ಆದೇಶ ಮಾಡಿತ್ತು. ವಿದ್ಯಾರ್ಥಿಯ ಪರೀಕ್ಷಾ ಕೇಂದ್ರಕ್ಕೆ ಪೋಪಕ್ಕೆ ಅನುಕೂಲಾಪನಕ್ಕೆ ಬಸರ ವ್ಯವಸ್ಥೆ ಮಾಡೋಕೆ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕಕ್ಕೆ ಸೂಚನೆ ಕೊಡ್ತಿತ್ತು. ಎಲ್ಲ ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸ್ ಬಂದೋಬಸ್ತ್ ಪಿಂಗ ಆರೋಗ್ಯ ಸಿಬ್ಬಂದಿಗಳ ನೇಮಕ ಮಾಡೋಕೆ ಕ್ರಮ ಅರ್ತಂಡಿತ್ತು ಜಿಲ್ಲಾಧಿಕಾರಿ ವೆಂಕಟರಾಜು ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ಪಂಚಾಯತಿ ರಾಜನಲ್ಲೂ ಮಾರ್ಚ್ 8 ನಾಳಂಕೆ ಪೊಲಕ 10 ಮಡಿಕೇರಿಯಲ್ಲುಳ್ಳ ಜಿಲ್ಲಾ ಸರ್ಕಾರಿ ಕೈಗಾರಿಕಾ ಸಂಸ್ಥೆಯಲ್ಲೂ ಜಿಲ್ಲಾ ಮಟ್ಟತ್ರ ಉದ್ಯೋಗ ಮೇಳ ನಡಪ. ಈ ಮೇಳತ್ತು ಬೋರೆ ಬೋರೆ ಪ್ರತಿಷ್ಠಿತ ಕಂಪನಿ ಕೂಡಿ ಆಡುವ ಪಿನ್ನ ಅಲ್ಲಿಯೇ ಕೆಲಸಕ್ಕೆ ಆಯ್ಕೆ ಮಾಡಿದ ತರಬೇತಿ ಕೈಪ. ಜಿಲ್ಲೆಯ 18-35 ಬಯತರ ಆಮಕ್ಕ ಪೊಮ್ಮಕ್ಕ ಈ ಅವಕಾಶತ್ರ ಉಪಯೋಗ ಪಡೆದಕ್ಕೂ ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ಪ್ರಕಾಶ್ ಮೀನಾ ಅರಿಚಿಟ್ಟಿತ್ತು.